ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಾಗ್ತಿಹಳ್ಳಿ ಅರುಣ್ ಕುಮಾರ್. ಕೃಷಿ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಹೇಳಕ್ ಬಂದಿರತಕ್ಕಂಥ ವಿಚಾರ, ಅಡಿಕೆಯಲ್ಲಿ ಅಂತರ ಬೆಳೆ ಆಗಿ ಜಾಯಿಕಾಯನ್ನು ಬೆಳೆದುಕೊಂಡು ನಮ್ಮ ರೈತರು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದ್ಬೋದು. ಇವತ್ತು ಸಾಮಾನ್ಯವಾಗಿ ಅಡಿಕೆ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ, ಅಡಿಕೆಯಲ್ಲಿ ಮುಂದಿನ ದಿನಗಳಲ್ಲಿ ಏರು ಇಳಿತಗಳನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ನಮ್ಮ ರೈತರು ಅಡಿಕೆ ಬೆಳೆ ಒಳಗೆ ಹಲವಾರು ಅಂತರ ಬೆಳೆಗಳಿಗೆ ಹೋಗುವಂಥದ್ದು ತುಂಬ ಸೂಕ್ತ. ಅದರಲ್ಲಿ ಅಡಿಕೆ ಒಳಗಡೆ ನಾವು ಕೋಕೋ ಬೆಳಿಬೋದು, ಜಾಯಿಕಾಯಿ ಬೆಳಿಬೋದು, ಏಲಕ್ಕಿ ಬೆಳಿಬೋದು, ಲವಂಗ ಬೆಳಿಬೋದು, ನಿಂಬು ಬೆಳಿಬೋದು, ಬೇರೆ ಬೇರೆ ರೀತಿ ಬೆಳೆಗಳನ್ನು ಬೆಳ್ಕೋಬೋದು. ಒಂದು ದೃಷ್ಟಿಕೋನದಲ್ಲಿ ನೀವು ಅಡಿಕೆ ಒಳಗೆ ಸರಿಯಾದ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ನೀವು ಜಾಯಿಕಾಯನ್ನು ಬೆಳೆದಿದ್ದೆ, ಅದರಲ್ಲಿ ಅಡಿಕೆಗಿಂತ ಜಾಯಿಕಾಯಿ ಬೆಳೆಯಲ್ಲಿ ಹೆಚ್ಚಿನ ಆದಾಯವನ್ನು ಖಂಡಿತ ಗಳಿಸ್ಬೋದು. ಇವತ್ತು ಜಾಯಿಕಾಯಿ ಅಂದರೆ ಸಾಮಾನ್ಯವಾಗಿ ಎಲ್ಲಿ ಬೆಳಿಬೋದು ಅಂತ ನಮ್ಮ ರೈತರ ಪ್ರಶ್ನೆ ಇರುತ್ತೆ. ಜಾಯಿಕಾಯಿ ಅದೊಂದು ಸಾಂಬಾರು ಪದಾರ್ಥದ ಒಂದು ಬೆಳೆ, ಜೊತೆಗೆ ಇದನ್ನು ಮೆಡಿಸಿನಲ್ ಪರ್ಪಸ್ಗೆ ಇದು ತುಂಬ ಹೆಚ್ಚಿನಾಗಿ ಇದಕ್ಕೆ ಬೇಡಿಕೆ ಇದೆ. ಇವತ್ತು ಜಾಯಿಕಾಯಿನ ಬೆಳಿಬೇಕು ಅಂತಂದರೆ ಅದಕ್ಕೆ ಸುಮಾರು 50% ಮಾತ್ರ ಸೂರ್ಯನ ಕಿರಣ ಕೆಳಗಡೆ ಬರಬೇಕಾಗತ್ತೆ. ಆದ್ದರಿಂದ ನಮಗೆ ಇದು ಸ್ವಲ್ಪ ಇದಕ್ಕೆ ನೆರಳು ಬೇಕಾಗುತ್ತೆ. ಯಾವ್ದ್ರ ಜೊತೆ ಬೆಳಿಬೋದು ಅಂದರೆ ಅಡಿಕೆ ಒಳಗಡೆ ಜಾಯಿಕಾಯಿನ ಬೆಳೀತಕ್ಕಂಥದ್ದು ಸೂಕ್ತ. ಈಗ ಅಡಿಕೆಯಲ್ಲಿ ನಾವು ಸಾಮಾನ್ಯವಾಗಿ ಅದು 9x9 ನೆಡ್ತೀವಿ ಅಥವಾ 10x10 ಅಡಿ ನೆಡ್ತೀವಿ. ಒಂದು ಎಕರೆಗೆ 10x10 ನೆಟ್ಟಾಗ ಅಡಿಕೆ ನಮಗೆ ಒಂದು 400 ಗಿಡ ಬಂದರೆ 9x8 ನೆಟ್ಟಾಗ ಒಂದು 520-540 ಗಿಡ ಅಡಿಕೆ ಬರ್ತವೆ. ಇದ್ರ ಒಳಗಡೆ ನಾವು ಜಾಯಿಕಾಯನ್ನು ಅಥವಾ ಒಂದು 25 ಅಡಿಗೆ ಒಂದು ನೆಟ್ಟಾಗ ನಮಗೆ ಸುಮಾರು ಒಂದು 50-60 ಜಾಯಿಕಾಯಿ ಗಿಡ ಬರ್ತವೆ. ಈ ಜಾಯಿಕಾಯಿನ ಎರಡು ರೀತಿ ನಾವು ಅದನ್ನು ನಾಟಿ ಮಾಡ್ಬೋದು. ಒಂದು ಈ ಬೀಜದಿಂದ ಗಿಡವನ್ನು ಮಾಡಿ ನಾಟಿ ಮಾಡ್ತಕ್ಕಂಥದ್ದು, ಎರಡೊಂದು ಕಸಿಯಿಂದ ನಾಟಿ ಮಾಡ್ತಕ್ಕಂಥದ್ದು. ಇವೆರಡಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಬೀಜದಿಂದ ನಾವು ಡೈರೆಕ್ಟಾಗಿ ನಾಟಿ ಮಾಡಬೇಕಾದ್ರೆ ಒಂದೇ ಗುಂಡಿಯಲ್ಲಿ ನಾವು ಎರಡನ್ನು ನೆಡಬೇಕಾಗತ್ತೆ, ಎರಡು ಗಿಡವನ್ನು. ಯಾಕೆ ಅಂತಂದರೆ ನಾವು ಜಾಯಿಕಾಯಿನ 10 ಗಿಡ ನೆಟ್ಟಾಗ ಸುಮಾರು 4-6 ನಮಗೆ ಗಂಡು ಬರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡೋಕೆ ನೋಡಿದ್ರೆ ಒಂದೇ ಗುಂಡಿಯಲ್ಲಿ ಎರಡು ಗಿಡವನ್ನು ನೆಡಬೇಕು. ಯಾವುದು ಬೀಜದಿಂದ ಮಾಡ್ತಕ್ಕಂಥ ಗಿಡಗಳಾಗಿದೆ, ಅದೇ ನಾವು ಕಸಿಯಿಂದ ಮಾಡ್ತಕ್ಕಂಥ ಗಿಡಗಳಲ್ಲಿ 10 ಗಿಡಗಳಲ್ಲಿ ನಮಗೆ 8 ಹೆಣ್ಣು ಬರುತ್ತೆ, ಅದು ಒಂದು ತಪ್ಪಿ ಎರಡು ಗಂಡು ಬರೋ ಚಾನ್ಸ್ ಇರುತ್ತೆ. ಆದ್ದರಿಂದ ರೈತರು ಯಾವ್ದು ಬೇಕಾದ್ರೂ ಮಾಡ್ಬೋದು. ಆದರೆ ಏನಪ್ಪ ಅಂದರೆ ಕಸಿ ಮಾಡಿರ್ತಕ್ಕಂಥ ಜಾಯಿಕಾಯಿಗೆ ಸ್ವಲ್ಪ ದರ ಜಾಸ್ತಿ ಇರುತ್ತೆ. ಆದರೆ ನೀವು ನಮ್ಮ ರೈತರು ಕಸಿಯಲ್ಲಿ ಮಾಡಿರ್ತಕ್ಕಂಥ ಜಾಯಿಕಾಯಿನ ಉಪಯೋಗಿಸೋದು ತುಂಬ ಸೂಕ್ತ ಅಂತ ನನ್ನ ಒಂದು ಸಲಹೆ. ಈ ಜಾಯಿಕಾಯಿನ ನೀವು ಅದನ್ನು ನೆಟ್ಟಾದ್ಮೇಲೆ ನಿಮಗೆ ಸುಮಾರು 4 ವರ್ಷಕ್ಕೆಲ್ಲ ಇದು ಹೂವು ಆಗುತ್ತೆ. 4 ವರ್ಷಕ್ಕೆ ಅದು ನಿಮಗೆ ಅದು 10-20 ಕಾಯಿಗಳನ್ನು ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಪರಿಪೂರ್ಣವಾಗಿ 5-6 ವರ್ಷಕ್ಕೆ ಹೋದ ನಂತರ ನಿಮಗೆ ಉತ್ತಮವಾದ ಇಳುವರಿ ಕಾಣಲು ಸಾಧ್ಯವಾಗುತ್ತೆ. ನಿಮಗೆ 6 ವರ್ಷಕ್ಕೆಲ್ಲ ನಿಮಗೆ ಒಂದು 200-300 ಹಿಂಗೆಲ್ಲ ಬಿಡುತ್ತೆ. 10 ವರ್ಷಕ್ಕೋರೆ ನಿಮಗೆ 800-1,000 ಹಿಂಗೆಲ್ಲ ಬಂದ್ಬಿಡುತ್ತೆ. 15 ವರ್ಷಕ್ಕೋರೆ 2,000-4,000 ಕೊಟ್ಟಿರತಕ್ಕಂಥ ಉದಾಹರಣೆಗಳೆಲ್ಲ ನಾವು ಕಾಣಬಯಸ್ಬೋದು. ಇಲ್ಲಿ ಒಂದು ಜಾಯಿಕಾಯಿ ಮರ 8 ವರ್ಷದ ಮರ ನಿಮ್ಗೆ ಸಾಮಾನ್ಯವಾಗಿ ನಿಮ್ಗೆ ಒಂದು 600-500 ಕಾಯಿ ಬಿಡುತ್ತೆ. ಇವತ್ತು 1 ಕೆಜಿ ಜಾಯಿಕಾಯಿನ ಬೆಲೆ 400 ರೂಪಾಯಿಂದ 700 ರೂಪಾಯಿ ಇದೆ. 1 ಕೆಜಿ ನಮಗೆ ಜಾಯಿಕಾಯಿನ ಆಗಬೇಕು ಅಂತಂದರೆ 400-600 ಕಾಯಿಗಳು ಹಾಕಿದರೆ 1 ಕೆಜಿ ಆಗುತ್ತೆ. ಎರಡನೇದು ಜಾಯಿಕಾಯಿ ಮೇಲೆ ಒಂದು ಪತ್ರೆ ಬರುತ್ತೆ, ಇದು ತುಂಬ ಮುಖ್ಯ. 1,200-1,300 ಆ ಪತ್ರೆ ಕಾಯಿ ಮೇಲೆ ಬಂದಿರತಕ್ಕಂಥ ಅದು ಪತ್ರೆ ಅಂತಿರೋ ಅದಕ್ಕೆ ಆ ಪತ್ರೆನ 1,200-1,300 ಪತ್ರೆ ಹಾಕಿದರೆ 1 ಕೆಜಿ ಬರುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ ಜಾಯಿಕಾಯಿಗಿಂತ ಈ ಪತ್ರೆಗೆ ತುಂಬ ಬೇಡಿಕೆ ಇದೆ. 1 ಕೆಜಿ ಪತ್ರೆಗೆ 700 ರೂಪಾಯಿಂದ 2,000 ರೂಪಾಯಿವರೆಗೂ ದರ ಇದೆ. ಮತ್ತು ನಾವು ಜಾಯಿಕಾಯಿಯನ್ನು ಅದು ಕೂದಾದ್ಮೇಲೆ ಅದನ್ನು ಸಿಪ್ಪೆಯನ್ನು ಬಿಡಿಸಿದ್ಮೇಲೆ ಆ ಸಿಪ್ಪೆಯಿಂದ ಉಪ್ಪಿನಕಾಯಿ ಬೇರೆ ಬೇರೆ ರೀತಿಗೆಲ್ಲ ಇದನ್ನು ಉಪಯೋಗ ಮಾಡ್ತಾರೆ. ರೈತ ಬಾಂಧವರು ನಿಮ್ದೆಲ್ಲಿ ತೆಂಗು ಆಗಿರಲಿ ಅಡಿಕೆ ಆಗಿರಲಿ ಇವೆರಡು ಒಳಗಡೆ ಈ ಜಾಯಿಕಾಯಿನ ಅಂತರ ಬೆಳೆ ಆಗಿ ಬೆಳ್ಕೊಂಡ್ರೆ ನೀವು ಖಂಡಿತವಾಗಿ ಹೆಚ್ಚಿನ ಆದಾಯವನ್ನು ದ್ವಿಗುಣ ಆದಾಯವನ್ನು ಗಳಿಸ್ಬೋದು. ಈ ಜಾಯಿಕಾಯಿಗೆ ರೋಗಗಳು ಮತ್ತು ಕೀಟಗಳು ಬಂದು ತುಂಬ ಕಮ್ಮಿ ಇರುತ್ತೆ. ಆದ್ದರಿಂದ ಇದನ್ನು ಮಾಡ್ಕೊಳ್ಳೋದು ತುಂಬ ಸೂಕ್ತ ಅಂತೇಳಿ ನನ್ನ ಒಂದು ಸಲಹೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 733-811-0209. ನಮಸ್ಕಾರಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಸ್ತರಣಾ ಶಿಕ್ಷಣ ಘಟಕದ ಮುಂದಾಳು ಎಎಂ ಮಾರುತೇಶ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಸ್ತರಣಾ ಶಿಕ್ಷಣ ಘಟಕದ ಸಹ ಪ್ರಾಧ್ಯಾಪಕರಾದ ಎಎಂ ಮಾರುತೇಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾತೆ ಅಂತ ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ. ನಿಮಗೆ ಗೊತ್ತಿದೆ ಇತ್ತೀಚಿನಲ್ಲಿ ಸಿರಿಧಾನ್ಯಗಳಿಗೆ ಭಾಳ ಉತ್ತಮವಾದ ಒಂದು ಬೇಡಿಕೆ ಬಂದಿದೆ. ಬೇಡಿಕೆ ಯಾಕೆ ಬಂದಿದೆ ಅನ್ನೋದು ಎಲ್ರಿಗೂ ತಿಳಿದಂತಹ ವಿಚಾರ. ಪುರಾತನ ಕಾಲದಲ್ಲಿ 30 ವರ್ಷ ಹಿಂದೆ ಹೋದರೆ ಪ್ರತಿಯೊಬ್ಬರ ಮನೆಯಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನವಣಕ್ಕಿಯನ್ನು ಸಜ್ಜೆ ರೊಟ್ಟಿ ಈ ಥರದ್ದೆಲ್ಲ ಊಟ ಮಾಡ್ತಿದ್ರು. ಕ್ರಮೇಣ ಏನಾಗಿದೆ, ಈ ಒಂದು ಬೆಳೀತಕ್ಕಂಥ ಪ್ರದೇಶ ಭಾಳ ಕಡಿಮೆ ಆಗ್ತಾ ಹೋಯಿತು. ಕಡಿಮೆ ಆಗ್ತಾ ಹೋದಾಗ ಇತ್ತೀಚಿನಗಳಲ್ಲಿ ನಾವು ನೋಡ್ತಿದ್ದ ಹಾಗೆ ನಮ್ಮ ರೈತ ಬಾಂಧವರು ಇರ್ಬೋದು, ನಮ್ಮ ನಾಗರಿಕರು ಇರ್ಬೋದು, ಎಲ್ಲಿ ನೋಡಿದ್ರು ಈ ಶುಗರು, ಬಿ ಪಿ, ಹೃದಯದ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದೇವೆ. ಅದಕ್ಕೆ ಮದ್ದು ಅಂದರೆ ಈ ಸಿರಿಧಾನ್ಯಗಳು. ಈಗ ಮತ್ತೆ ಜನಗಳು ಏನು ಮಾಡಿದ್ದಾರೆ, ಸಿರಿಧಾನ್ಯಗಳಿಗೆ ಮರಳೋಣ ಮತ್ತು ರೋಗ ಮುಕ್ತ ಸಮಾಜ ನಿರ್ಮಿಸೋಣ ಎಂಬ ಒಂದು ನಾಣ್ಣುಡಿಗೆ ಬರ್ತಾ ಇದ್ದಾರೆ. ಸಿರಿಧಾನ್ಯಗಳಲ್ಲಿ ರೈತ ಬಾಂಧವರು ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಿರಿಧಾನ್ಯಗಳಿದ್ದಾವೆ. ಈಗ ನವಣೆ ಇದೆ, ರಾಗಿ ಇದೆ, ಊದಲು ಇದೆ, ಬರಗು ಇದೆ, ಆರಕ ಇದೆ, ಸಾಮೆ ಇದೆ, ಸಜ್ಜೆ ಇದೆ. ಇವು 6 ಸಿರಿಧಾನ್ಯಗಳು ನಮ್ಮ ದೇಹಕ್ಕೆ ಉತ್ತಮವಾದ ಒಂದು ಏನು ಪೋಷಕಾಂಶಗಳನ್ನು ನೀಡಿ ನಮ್ಮ ದೇಹದ ಆರೋಗ್ಯಕ್ಕೆ ಸುರಕ್ಷಿತವಾಗಿದ್ದಾವೆ. ಅದೇ ಥರವಾಗಿ ನಿಮಗೆ ಗೊತ್ತಿದೆ, ಸಿರಿಧಾನ್ಯಗಳು ಪುರಾತನ ಕಾಲದಲ್ಲೂ ಪರಿಚಿತವಾದ ಒಣಭೂಮಿಯ ಒಂದು ಮಹತ್ವದ ಬೆಳೆಯಾಗಿದೆ. ಕಾರಣ ಕಡಿಮೆ ಮಳೆ ಇರುವ ಪ್ರದೇಶದಲ್ಲೂ ಸಹ ಹೆಚ್ಚಿನ ಇಳುವರಿ ನೀಡುವುದರ ಜೊತೆಗೆ ಉತ್ಕೃಷ್ಟ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳ ಅವಶ್ಯಕತೆ ಇಲ್ಲದಿರ್ತಕ್ಕಂಥದ್ದು. ಸಿರಿಧಾನ್ಯಗಳನ್ನು ನಾವು ಒರಟು ಧಾನ್ಯ ಅಥವಾ ತೃಣಧಾನ್ಯ ಅಂತ ಕರಿತಿದ್ದೀವಿ. ಅದೇ ರೀತಿ ಇಂದು ಕಿರುಧಾನ್ಯಗಳು ಜಗತ್ತಿನಲ್ಲಿ ಬೆಳೆಯುವ 6ನೇ ಪ್ರಮುಖ ಬೆಳೆಯಾಗಿದ್ದು ಜಗತ್ತಿನ ಒಟ್ಟು ಜನಸಂಖ್ಯೆಯ 1/3 ಜನರ ಒಂದು ಮುಖ್ಯ ಆಹಾರವಾಗಿದೆ. ನಿಮಗೆ ಗೊತ್ತಿದೆ, ಸಿರಿಧಾನ್ಯಗಳೆಂದರೆ ಗಾತ್ರದಲ್ಲಿ ಕಿರಿಯಾದ, ಪೋಷಣೆಯಲ್ಲಿ ಹಿರಿಯದಾದ ಹಾಗೂ ಒಂದು ಕಾಳಿನಿಂದ 1000 ಕಾಳುಗಳನ್ನು ಹುಟ್ಟಿಸಬಲ್ಲ ಧಾನ್ಯಗಳೇ ಕಿರುಧಾನ್ಯಗಳು. ಈ ಕಿರುಧಾನ್ಯಗಳೆಂದರೆ ನಾನು ಆವಾಗಲೇ ಹೇಳಿದೆ, ರಾಗಿ, ಸಾವೆ, ಬರಗು, ನವಣೆ, ಆರಕ, ಊದಲು, ಸಜ್ಜೆ, ಜೋಳ ಇತ್ಯಾದಿಗಳು, ಇವು ಸಿರಿಧಾನ್ಯಗಳು ಸರ್. ಸಿರಿಧಾನ್ಯಗಳಿಂದ ಎಷ್ಟೊಂದೆಲ್ಲ ಅನುಕೂಲಗಳು ಇದ್ರೂ ನೀವು ಹೇಳ್ದಂಗೆ ಯಾಕೆ ಇತ್ತೀಚೆಗೆ ರೈತರು ಬೆಳೆಯ ಆಸಕ್ತಿ ಕಡಿಮೆ ಆಯಿತು, ಏನು ಇದಕ್ಕೆಲ್ಲ ಬೆಲೆ ಕಡಿಮೆ ಅಂತನಾ ಅಥವಾ ಇಳುವರಿ ಬರ್ತಿಲ್ಲ ಅಂತ ಕಡಿಮೆ ಆಯಿತಾ ಸರ್? ಒಳ್ಳೆಯ ಪ್ರಶ್ನೆ. ಇತ್ತೀಚಿನಲ್ಲಿ ಯಾಕೆ ಬೆಳೆ ಪ್ರದೇಶ ಕಡಿಮೆ ಆಯಿತು ಅಂದರೆ ಏನಾಗಿದೆ ಅಂದರೆ ಇದು ಇಳುವರಿ ಸ್ವಲ್ಪ ಕಡಿಮೆ ಕೊಡ್ತೈತೆ, ಎಷ್ಟು 4-6 ಗಂಟೆಲ್ಲೂ ಕೊಡುತ್ತೆ. ಹಾಗಾಗಿ ಜನರುಗಳು ಏನು ಮಾಡ್ತಿದ್ದಾರೆ, ಈ ಮಾರುಕಟ್ಟೆಯಲ್ಲಿ ನೇರ ರಾ ಮೆಟೀರಿಯಲ್ನ ತಗೊಂಡೋದಾಗ, ಏನೋ ಪ್ರೊಸೆಸಿಂಗ್ ಆಗ್ತಕ್ಕಂಥ ಸಂಸ್ಕರಣೆ ಆಗ್ತಕ್ಕಂಥ ಮೆಟೀರಿಯಲ್ನ ತಗೊಂಡು ಹೋದಾಗ ಮಾರುಕಟ್ಟೆಯಲ್ಲಿ ಕಡಿಮೆ ದರ ಸಿಗ್ತಾ ಇದೆ. ಆ ಕಡಿಮೆ ದರಕ್ಕೆ ಯಾಕೆ ಮಾರಬೇಕು ಅನ್ನೋದು ದೃಷ್ಟಿ. ಹಾಗಾಗಿ ಏನು ಮಾಡ್ತಿದ್ದಾರೆ, ಸಾಕಷ್ಟು ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ಸಿರಿಧಾನ್ಯಗಳ ಒಕ್ಕೂಟ ಒಂದು ಬೆಳೆ ಮಾಡ್ಕೊಂಡಿದ್ದಾರೆ. ಅವ್ರೇನು ಮಾಡ್ತಾರೆ, ಪ್ರೊಸೆಸಿಂಗ್ ಸೆಂಟ್ರ್ಗಳನ್ನು ಓಪನ್ ಮಾಡಿದ್ದಾರೆ. ನಾವೊಬ್ಬ ರೈತ ಏನು ಮಾಡಬೇಕು ಅಂದರೆ, ನಾನಿವತ್ತು 6 ಕ್ವಿಂಟಲ್ ನವಣೆ ಬೆಳೆದಂದರೆ ನಾನೇ ಪ್ರೊಸೆಸಿಂಗ್ ಮಾಡಿ ಅಕ್ಕಿನ ಮಾರಾಟ ಮಾಡಬೇಕು, ಆಗ ಲಾಭ ಜಾಸ್ತಿ ಬರುತ್ತೆ. ಅದೇ ರೀತಿ ನಮ್ಮ ಭಾರತ ಸರ್ಕಾರ ಈ ಬರುವ ಒಂದು 2023 ಇಸುವಿನ ಸಿರಿಧಾನ್ಯಗಳ ವರ್ಷ ಅಂತ ಆಚರಿಸಲಿಕ್ಕೆ ಮುಂದಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಸಿರಿಧಾನ್ಯಗಳನ್ನು ಎಲ್ಲರೂ ಬೆಳಿಬೇಕು, ಬೆಳೆದಕ್ಕಂಥ ರೈತರು ಅದನ್ನು ಕೂಡ ಸಂಪನ್ಮೂಲವಾಗಿ ಉಪಯೋಗಿಸ್ಬೇಕು ಊಟಕ್ಕಾಗಿ. ಆನಂತರ ಅವರ ಆರೋಗ್ಯ ಸದೃಢ ಇರುತ್ತೆ ಮತ್ತು ಒಳ್ಳೆಯ ಪ್ರಜಾಪ್ರಭುತ್ವ ಕಟ್ಟಲಿಕ್ಕೆ ಸಾಧ್ಯ ಎಂಬ ಒಂದು ಗುರಿ ಇಟ್ಕೊಂಡು 2023 ಸಿರಿಧಾನ್ಯಗಳ ವರ್ಷ ಅಂತ ಹೇಳಿದರೆ, ಅದೇ ರೀತಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ರೈತ 2.5 ಎಕರೆ ಸಿರಿಧಾನ್ಯಗಳನ್ನು ಬೆಳೆದರೆ 10,000 ರೂಪಾಯಿ ಪ್ರೋತ್ಸಾಹನ ಕೊಡ್ತಿದ್ದಾರೆ. ಹಾಗಾಗಿ ಸಿರಿಧಾನ್ಯಗಳು ಬೆಳೆಯಲಿಕ್ಕೆ ಸಂಸ್ಕರಣೆ ಒಂದು ಪ್ರಾಬ್ಲಮಿಂದ ಬೆಳೀತಿರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸಿರಿಧಾನ್ಯಗಳನ್ನು ರೈತರು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದು ಮತ್ತು ಆರೋಗ್ಯ ಸದೃಢವಾಗಲು, ಸದೃಢ ಸಮಾಜವನ್ನು ಕಟ್ಟಲು ರೈತರು ಮುಂದಾಗೇ ಆಗ್ತಾರೆ. ಇನ್ನೊಂದು ಕಾರಣ ಅಂದರೆ, ರೈತರು ಹೆಚ್ಚೆಚ್ಚು ಇತ್ತೀಚೆಗೆ ವಾಣಿಜ್ಯ ಬೆಳೆ ಕಡೆ ಹೆಚ್ಚು ಗಮನ ಕೊಡ್ತಾರೋದ್ರಿಂದ ಇದು ಬೆಳೆಯ ಪ್ರದೇಶ ಕಡಿಮೆ ಆಯಿತು ಅಂತೀರಾ ಸರ್? ಒಳ್ಳೆಯ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ತಗೊಳ್ಳಿ, ಈ ವರ್ಷ ಪ್ರಸ್ತುತ 2021-22 ಸುಮಾರು 13 ಅಡಿಕೆ ಬೆಳೆನ ಹೆಚ್ಚಿಗೆ ಮಾಡಿದ್ದಾರೆ. ಏನು, ಎಲ್ಲ ಪ್ಯಾಡಿ ಲ್ಯಾಂಡನ್ನು, ಮೆಕ್ಕೆಜೋಳದ ಲ್ಯಾಂಡನ್ನು ತೆಗೆಯೋದು ಅಡಿಕೆ ಆಗ್ತಿರೋದು. ಯಾಕೆಂದರೆ ಅಡಿಕೆ ಬೆಲೆ ಒಂದು ಗಗನಕ್ಕೇರಿದೆ. ಅಡಿಕೆ ಬೆಲೆ ನಾನು ಹಿಂಗೆ ಹೇಳ್ತೀನಿ ಅಂತಲ್ಲ, ನಮ್ಮ ರೈತ ಬಾಂಧವರಿಗೆ ಅಡಿಕೆಯಲ್ಲಿ ಬಂದಿರತಕ್ಕಂಥ ಲಾಭವನ್ನು ನಾವು ಆರೋಗ್ಯಕ್ಕೆ ಆಗ್ತಾ ಇದ್ದೀವಿ. ನಮ್ಮ ಆರೋಗ್ಯ ಕೆಟ್ಟರೆ ಸಾಕಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳು ಬಂದರೆ ಸುಮಾರು 5-6 ಲಕ್ಷ ಖರ್ಚು ಮಾಡ್ತಿದ್ದೀವಿ. ಅದಕ್ಕೆ ಮೊದಲನೇದಾಗಿ ನೀವು ಅಡಿಕೆ ಹಾಕಿ ಬೇಡನ್ನಲ್ಲ, ಏನು ಒಂದು 4 ಎಕರೆ ನಿಮ್ಮ ಭೂಮಿ ಇದ್ದರೆ 1-2 ಎಕರೆ ಅಡಿಕೆ ಹಾಕ್ಕೊಂಡು, 1 ಎಕರೆ ಈ ಸಿರಿಧಾನ್ಯಗಳು, ಈ ರಾಗಿ ಈ ಥರದ್ದು ಹಾಕ್ಕೊಂಡು, 1 ಎಕರೆ ಭತ್ತ ಹಾಕ್ಕೊಂಡು ಬೆಳೆದ್ರೆ ಎಲ್ಲದಕ್ಕೂ ಸರಿದೂಗಿಸ್ಬೋದು, ಅವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಈ ವಾಣಿಜ್ಯ ಬೆಳೆಗಳು ಬಂದಮೇಲೆ ಈ ಸಿರಿಧಾನ್ಯಗಳು ಕಡಿಮೆ ಆಗಿರೋದು. ಎಲ್ಲಿ ನೋಡಿದ್ರು ಈಗ ಮಳೆ ಯಥೇಚ್ಛವಾಗಿ ಬಿದ್ದಿದೆ, ಈ ವರ್ಷ ಬಿದ್ದಿದೆ, ಲಾಸ್ಟ್ ಇಯರ್ ಬಿದ್ದಿದೆ, ಬೋರ್ವೆಲ್ಲು ಉತ್ತಮವಾಗಿ ರೀಚಾರ್ಜ್ ಆಗ್ತವೆ. ಈಗ ನೀವು 2 ಎಕರೆ 3 ಎಕರೆಲ್ಲ ಅಡಿಕೆಗೆ ಹೋಗ್ತಿದ್ದಾರೆ. ದಯವಿಟ್ಟು ಅಡಿಕೆಯ ಜೊತೆಗೆ ಇದನ್ನು ಬೆಳೆದು ಇದನ್ನು ಬೆಳಿಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದೇ ಥರ ನಾವು ಏಕ ಬೆಳೆಗಳು, ಅಡಿಕೆ ಈ ಥರದ ಬೆಳೆಗಳನ್ನ ಬೆಳೀತಾ ಹೋದರೆ ಮುಂದೊಂದು ದಿವಸ ಈ ಆಹಾರ ಧಾನ್ಯಗಳ ಕೊರತೆ ಉಂಟಾಗಿ ಆಹಾರದ ಬೆಳೆಗಳು ಇನ್ನೂ ಗಗನಮಟ್ಟಕ್ಕೆ ಏರೋ ಸಾಧ್ಯತೆ ಇದೆ ಅಂತೀರಾ ಸರ್? ಖಂಡಿತ ಖಂಡಿತ. ಮುಂದಿನ ಒಂದು 10-15 ವರ್ಷ ಹೋದರೆ, 20 ವರ್ಷ ಹೋದರೆ ಅಕ್ಕಿಯ ಬೆಲೆ 200 ರೂಪಾಯಿ ಕೆಜಿ ಆದರೂ ತಪ್ಪೇನಲ್ಲ. ಯಾಕಂದ್ರೆ ವಾಣಿಜ್ಯ ಬೆಳೆಗಳನ್ನ ಬಂದಿರತಕ್ಕಂಥದ್ದನ್ನ ಹೊಟ್ಟೆಗೆ ತಿನ್ಲಿಕ್ಕಾಗಲ್ಲ. ನಮಗೆ ಬೇಕಾಗಿರ್ತದ್ದು ಸೀರಿಯಲ್ಸು, ಮತ್ತೆ ಪಲ್ಸಸ್ ಇರ್ಬೋದು, ಮತ್ತೆ ಈ ಮೈನರ್ ಮಿಲೆಟ್ಸ್ ಇರ್ಬೋದು, ಇವೇ ಮೂರು ಮುಖ್ಯವಾಗಿ. ನಂತರ ತರಕಾರಿ ಹಣ್ಣು ಅವೆಲ್ಲ ನಂತರ ಸಪ್ಲಿಮೆಂಟರಿ ಫುಡ್ಸ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಮ್ಮ ಜನರು ಈ ವಾಣಿಜ್ಯ ಬೆಳೆಗೆ ಹೆಚ್ಚು ಗಮನ ಕೊಡದೆ ಈ ಒಂದು ಈ ಸಿರಿಧಾನ್ಯಗಳಿಗೆ ಮತ್ತು ಸೀರಿಯಲ್ಸ್ ಏನೋ ಭತ್ತ ಜೋಳ ರಾಗಿ ಗೋಧಿ ಬೆಳೀತಾರ ಇದಕ್ಕೆ ಹೆಚ್ಚಿಗೆ ಗಮನ ಕೊಟ್ಟರೆ ನಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿರಲಿಕ್ಕೆ ಖಂಡಿತ ಉತ್ತಮವಾಗುತ್ತೆ ಸರ್. ಈ ಸಿರಿಧಾನ್ಯಗಳನ್ನು ಬೆಳೆದು ಕೂಡ ಇದರಲ್ಲೂ ಲಾಭ ಕಾಣ್ಬೋದು. ನೀವು ಹೇಳ್ದಂಗೆ ಏನಾಗುತ್ತಂದ್ರೆ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಾಗ ನಾವು ಹೆಚ್ಚು ಲಾಭ ಗಳಿಸ್ಲಿಕ್ಕೆ ಸಾಧ್ಯ ಅಂತೀರಾ ಸರ್? ನೋಡಿ ರೈತ ಬಂದವರೇ, ಈ ಸಿರಿಧಾನ್ಯಗಳು ಏನು ನಾವು ಬೆಳಿತೀವೋ ನಾವು ಒಂದು ಗುಂಪನ್ನು ಮಾಡ್ಕೋಬೇಕು. ತಾಲೂಕು ಮಟ್ಟದ ಗುಂಪು, ತಾಲೂಕು ಮಟ್ಟದ ಗುಂಪು ಅಥವಾ ಹೋಬಳಿ ಮಟ್ಟದ ಗುಂಪು ಅಥವಾ ಜಿಲ್ಲಾ ಮಟ್ಟದ ಒಂದು ಗುಂಪನ್ನು ಮಾಡ್ಕೊಂಡ್ರೆ ಏನಾಗುತ್ತೆ, ಒಂದು ಗುಂಪಿಗೆ ಒಬ್ಬ ನಾಯಕನನ್ನು ಆರಿಸ್ಬೇಕು. ಅವಾಗ ಸಿರಿಧಾನ್ಯ ಬೆಳೆಗಳನ್ನು ಅವನು ಮಾರುಕಟ್ಟೆಗೆ ಹೋಗೋ ಬದಲು ಇವರಿಗೆ ಮಾರಾಟ ಮಾಡಬೇಕು. ಇವರಿಗೆ ಮಾರಾಟ ಮಾಡಿದಾಗ ಅವನೇನು ಮಾಡ್ತಾನೆ, ಪ್ರೋಸೆಸಿಂಗ್ ಸ್ಕರ್ಸಿ ಪ್ಯಾಕೆಟ್ ಮಾಡಿ ಮಾರುವಂಥ ಶಕ್ತಿ ಇದೆ. ಹಾಗಾಗಿ ಒಂದು ಗುಂಪುಗಳನ್ನು ಮಾಡ್ಕೊಂಡಾಗ ಸಿರಿಧಾನ್ಯಗಳ ಬೆಳೆಗಾರರಿಗೆ ಎಲ್ಲೂ ಮೋಸ ಆಗೋದಿಲ್ಲ. ಇವತ್ತು ನೋಡಿದ್ರೆ ಚಿತ್ರದುರ್ಗ ದಾವಣಗೆರೆಯಲ್ಲಿ ಮಾಡಿದ್ದಾರೆ, ಸಾಕಷ್ಟು ಜನ ನಾಗರಿಕರಾಗಿರ್ಬೋದು ರೈತರಾಗಿರ್ಬೋದು ಹೋಗಿ ನಮ್ಮ ದಾವಣಗೆರೆಯಲ್ಲೇ ಮಾರುಕಟ್ಟೆ ಇದೆ, ಮಾರುಕಟ್ಟೆ ಅಂದರೆ ಸಿರಿಧಾನ್ಯದೇ ಅವರು ಪ್ರೋಸೆಸಿಂಗ್ ಮಾಡ್ತಾರೆ, ಅಲ್ಲೇ ಹೋಗಿ ತಗೊಂಬರ್ತಾರೆ. ಇವತ್ತು ನವಣಕ್ಕಿ 180 ರೂಪಾಯಿ ಕೆ ಜಿ ಇದೆ, 200 ರೂಪಾಯಿ ಕೆ ಜಿ ಇದೆ. ಈಗ ಬೇಕು ಜನಕ್ಕೆ, ಯಾಕಂದರೆ ಇಂದಿನ ದಿನಗಳಲ್ಲಿ ನಾವು ಅಷ್ಟು ಪೋಷಕಾಂಶಯುಕ್ತ ಆಹಾರವನ್ನು ತಿಂತಿದ್ವಿ. ಯಾಕೆ ಅಂತ ಹೇಳಿದ್ರೆ ಇಂದಿನ ದಿನಗಳಲ್ಲಿ ನಾವು ಹೆಚ್ಚಿಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಿರಲಿಲ್ಲ, ಹೆಚ್ಚಿಗೆ ಔಷಧಿಯನ್ನು ಸಿಂಪಡಣೆ ಮಾಡ್ತಿರಲಿಲ್ಲ. ಅವಾಗ ಸಾವಯವ ಗೊಬ್ಬರವನ್ನು ಹಾಕ್ತಿದ್ವಿ, ಎಕರೆಗೆ 15 ಕ್ವಿಂಟಲ್ ಬಂದರೆ ಅದೇ ಉತ್ತಮವಾದ ಇಳುವರಿ ಆಗ್ತಿತ್ತು. ಈಗ ಜನ ಏನಾಗಿದೆ, ನಾನು 30 ಕ್ವಿಂಟಲ್ ಭತ್ತ ತೆಗಿಬೇಕು ಅಂತೇಳಿ ಸಾಕಷ್ಟು ರಾಸಾಯನಿಕಗಳನ್ನು ಸಾಕಷ್ಟು ಗೊಬ್ಬರಗಳನ್ನು ಹಾಕಿ ಬೆಳೆಸ್ತಾರೆ. ಬೆಳೆಸಿ ಆಮೇಲೆ ದುಡ್ಡು ಬಂದಿರತಕ್ಕಂಥದ್ದು ಆಸ್ಪತ್ರೆಗೆ ಇಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಗುಂಪುಗಳನ್ನು ಮಾಡ್ಕೊಂಡಾಗ ಮಾತ್ರ ಇವರಿಗೆ ಸಿರಿಧಾನ್ಯ ಬೆಳೆಗಳಿಗೆ ಯಾವುದೇ ಮೋಸ ಆಗುವುದಿಲ್ಲ. ಯಾಕೆಂದರೆ ಇನ್ನೊಂದು ವಿಷಯ, ಭಾರತ ಸರ್ಕಾರ 2023ನ ಸಿರಿಧಾನ್ಯಗಳ ವರ್ಷ ಅಂತ ಮಾಡಿರೋ ಉದ್ದೇಶ, ಇದಕ್ಕೆಲ್ಲ ಮಾರುಕಟ್ಟೆಗೆ ಹೇಗೆ ಸಂಸ್ಕರಣೆ ಮಾಡಬೇಕು, ಸಂಸ್ಕರಣಾ ಕೇಂದ್ರಗಳನ್ನು ಎಲ್ಲೆಲ್ಲಿ ತೆರೀಬೇಕು ಅನ್ನೋದು ಒಂದು ಚಿಂತನೆ ಮೂಲಕ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಸಿರಿಧಾನ್ಯಗಳಿಗೆ ಬಂದೇ ಬರುತ್ತೆ. ಮತ್ತು ಈಗ ನಾವು ಈ ಮೌಲ್ಯವರ್ಧನೆ ಬಗ್ಗೆ ಮಾತಾಡ್ತಿರೋದ್ರಿಂದ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಯಾವ ರೀತಿ ಮಾಡಬೇಕಾಗತ್ತೆ ಸರ್? ಸಿರಿಧಾನ್ಯಗಳಲ್ಲಿ ಪೋಷಣ ಮೌಲ್ಯ ಬಗ್ಗೆ ಹೇಳೋಣ ಫಸ್ಟ್ಗೆ. ನಾವು ಪೋಷಣ ಮೌಲ್ಯ ಅಂದರೆ ಅದರಲ್ಲಿ ಏನೇನಿರುತ್ತೆ ಅಂತ, ಸಿರಿಧಾನ್ಯಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇದರಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಸಾವಯವ ಅತ್ಯಂತ ಸಸಾರಜನಕ ಹೆಚ್ಚಾಗಿರುತ್ತೆ, ಪ್ರೋಟೀನ್ ಹೆಚ್ಚಾಗಿರುತ್ತೆ. ಅದೇ ರೀತಿ ನವಣೆ ಉತ್ತಮ ಗುಣಮಟ್ಟದ ಸಸಾರಜನಕ ಹೊಂದಿದ್ದು ನಂತರ ಸ್ಥಾನದಲ್ಲಿ ಬರಗು ಆಗಿರ್ಬೋದು, ಸಾವೆ ಆಗಿರ್ಬೋದು ಹಾಗೂ ಆರಕಗಳಿವೆ. ಕಿರುಧಾನ್ಯಗಳ ಸಸಾರಜನಕದ ಗುಣಮಟ್ಟವು ಮೆಕ್ಕೆಜೋಳ ಮತ್ತು ಜೋಳದ ಸಸಾರಜನಕದ ಮಟ್ಟಕ್ಕೆ ಹತ್ತಿರವಾಗಿದೆ. ಇವುಗಳಲ್ಲಿ ಸಸಾರಜನಕ ಪ್ರಮಾಣ ಎಷ್ಟಿದೆ ಅಂದರೆ 8-12 ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಯಲ್ಲಿ ಸಹಕಾರಿಯಾಗಿದೆ. ಅದೇ ರೀತಿ ಸಿರಿಧಾನ್ಯಗಳಲ್ಲಿ 60% ಭಾಗವಿರುವ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಪಿಷ್ಟ ಪದಾರ್ಥ ಅಂತ ಹೇಳ್ತೀವಿ, ದೇಹಕ್ಕೆ ಶಕ್ತಿಯನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅದೇ ರೀತಿ ನಿಧಾನವಾಗಿ ಜೀರ್ಣವಾಗಿ ಏನಾಗುತ್ತೆ, ರಕ್ತಗತವಾದ ಗುಣವನ್ನು ಹೊಂದಿದ್ದು ಸಕ್ಕರೆ ಕಾಯಿಲೆಯಿಂದ ಬಳಲುವವರಿಗೆ ಉತ್ತಮ ಆಹಾರವಾಗಿದೆ. ಇದನ್ನು ಸಂಶೋಧನೆಯಿಂದ ಕೂಡ ದೃಢಪಡಿಸಲಾಗಿದೆ. ಇದಲ್ಲದೆ ದೇಹಕ್ಕೆ ಲಭ್ಯವಾಗದ ಶರ್ಕರ ಪಿಷ್ಟಗಳ ಪ್ರಮಾಣ ಅಕ್ಕಿಗೆ ಹೋಲಿಸಿದಲ್ಲಿ ಈ ಧಾನ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಅದೇ ರೀತಿ ಈ ಶರ್ಕರ ಪಿಷ್ಟಗಳು ಹೆಚ್ಚಾಗಿ ನಾರಿನಂಶದಿಂದ ಕೂಡಿದ್ದು ಅದು ಆಹಾರದ ಗುಣಮಟ್ಟವನ್ನು ಹೆಚ್ಚಿಸುವೊಂದಿಗೆ ಅನ್ನನಾಳದಲ್ಲಿ ಉತ್ಪತ್ತಿಯಾಗುವ ವಿಷ ಪದಾರ್ಥಗಳನ್ನು ತಡೆಗಟ್ಟುತ್ತದೆ. ಅದೇ ರೀತಿ ಈ ಹೆಚ್ಚಿನ ನಾರಿನಂಶ ಸಣ್ಣ ಕರುಳಿನ ಚಲನೆಯಲ್ಲಿ ಸಹಕರಿಸುವುದರ ಮೂಲಕ ಜೀರ್ಣವಾಗಿರ್ತಕ್ಕಂಥ ಆಹಾರವನ್ನು ಹೀರಿಕೊಳ್ಳುವಲ್ಲಿ ಸಹ ಸಹಕರಿಸುತ್ತದೆ. ನೀರನ್ನು ಹೀರಿಕೊಂಡು ಗಾತ್ರಕ್ಕೆ ಹಿಗ್ಗಿಸಿಕೊಳ್ಳುವ ಒಂದು ಸಾಮರ್ಥ್ಯವನ್ನು ಸಹ ಈ ಒಂದು ಸಿರಿಧಾನ್ಯಗಳು ಮಾಡ್ತವೆ. ಅದೇ ರೀತಿ ಈ ಸಾಮರ್ಥ್ಯದ ಮೂಲಕ ಮಲವಿಸರ್ಜನೆಯಲ್ಲಿ ಸಹಕರಿಸಿ ಮಲಬದ್ಧತೆ ಇನ್ನಿತರ ಸಂಬಂಧಿತ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಈ ಸಿರಿಧಾನ್ಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅದೇ ರೀತಿ ಸಿರಿಧಾನ್ಯಗಳಲ್ಲಿ ನಾರಿನಂಶ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣ ಹಾಗೂ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುವ ಗುಣ ಹೊಂದಿದ್ದು ಸಕ್ಕರೆ ಕಾಯಿಲೆ ಇರುವವರಿಗೆ, ಸ್ಥೂಲ ಕಾಯಿಲೆ ಇರುವವರಿಗೆ ಮತ್ತು ಅಧಿಕ ರಕ್ತದ ಒತ್ತಡ ಇರುವವರಿಗೆ ಸೂಕ್ತ ಪಥ್ಯಾಹಾರವೊಂದು ಸೂಕ್ತ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಈ ಕಿರುಧಾನ್ಯಗಳಿಂದ ನಾರಿನಂಶ ಅರ್ಬುದ ರೋಗ ವಿರುದ್ಧ ರಕ್ಷಣೆಯನ್ನು ಮಾಡುತ್ತದೆ. ಅದೇ ರೀತಿ ರೈತ ಬಾಂಧವರೇ, ಸಿರಿಧಾನ್ಯಗಳಲ್ಲಿ ಕಬ್ಬಿಣಾಂಶ ವಿವಿಧ ಪ್ರಮಾಣದಲ್ಲಿದೆ, 4-6 ಇರ್ಬೋದು. ಇವುಗಳಲ್ಲಿ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿರುವ ಮೆದು ಆಮ್ಲಗಳು, ಅದರಲ್ಲೂ ಅಸಂತೃಪ್ತ ಮೆದು ಆಮ್ಲಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ನವಣೆ ಹಾಗೂ ಇತರ ಧಾನ್ಯಗಳಲ್ಲಿ ಕಬ್ಬಿಣಾಂಶ ಸ್ವಲ್ಪ ಹೆಚ್ಚಾಗಿದ್ದರೂ ಸಹ ಈ ಧಾನ್ಯಗಳ ಮತ್ತು ಅವುಗಳಿಂದ ಸಂಸ್ಕರಿಸಿದ ವಸ್ತುಗಳ ಒಂದು ಶೇಖರಣೆಗೆ ಇದರಿಂದ ಯಾವ ಥರದ ತೊಂದರೆ ಆಗುವುದಿಲ್ಲ. ಅದೇ ರೀತಿ ಈ ಧಾನ್ಯಗಳನ್ನು ಆಹಾರದಲ್ಲಿ ಬೆಳೆಸಿದರೆ ಇದರ ಕಬ್ಬಿಣಾಂಶ ದೇಹಕ್ಕೆ ಬೇಕಾದ ಶಕ್ತಿಯ ಆಗರವಾಗುವುದಲ್ಲದೆ ಅದೇ ರೀತಿ ದೇಹದ ಒಂದು ಕೊಲೆಸ್ಟ್ರಾಲ್ ಉತ್ಪತ್ತಿಯನ್ನು ನಿಯಂತ್ರಿಸುವಲ್ಲಿ ಸಹಾಯಕವಾಗಿದೆ. ಅದೇ ರೀತಿ ಏನಾಗಿದೆ ಅಂದರೆ ದೇಹದಲ್ಲಿ ದಿನನಿತ್ಯ ನಡೆಯುವ ಅನೇಕ ಕಾರ್ಯಗಳು ಸುಗಮವಾಗಿ ಕಾರ್ಯಗತವಾಗಲು ಹಾಗೂ ದೇಹದ ಆರೋಗ್ಯವನ್ನು ಕಾಪಾಡಿ ಸುಸ್ಥಿತಿಯಲ್ಲಿಡಲು ಜೀವಸತ್ವಗಳು ಮತ್ತು ಖನಿಜ ಲವಣಾಂಶಗಳು ಅತಿ ಅವಶ್ಯಕವಾಗಿದ್ದಾವೆ. ಅದೇ ರೀತಿ ಖನಿಜ ಮತ್ತು ಲವಣಗಳು ಜೀವಸತ್ವಗಳು ಈ ಕಿರುಧಾನ್ಯಗಳಲ್ಲಿ ಹೆಚ್ಚಾಗಿರೋದ್ರಿಂದ ಅತಿ ರಕ್ತದೊತ್ತಡ ಐ ಬಿ ಪಿ ಇರುತ್ತಲ್ಲ ಅವರಿಗೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ಅದೇ ರೀತಿ ಸಿರಿಧಾನ್ಯಗಳಲ್ಲಿ ಪಿಷ್ಟದ ಪ್ರಮಾಣ ಶೇಕಡ 52-60% ಇದ್ದು ಇವು ಮಧುಮೇಹಗಳಿಗೆ ಕಾಯಿಲೆಯನ್ನು ಹತೋಟಿಯಿಡಲು ಸಾಕಷ್ಟು ಉಪಯೋಗವಾಗುತ್ತದೆ. ಇವು ಏನಪ್ಪ ಅಂದರೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು. ಅದೇ ರೀತಿ ಸಿರಿಧಾನ್ಯಗಳಲ್ಲಿ ಔಷಧೀಯ ಪೋಷಕಾಂಶಗಳು ಮತ್ತು ಅವುಗಳ ಮಹತ್ವಗಳ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಗೊತ್ತಿರೋಗೆ ಪಾಲಿಫಿನಾಲ್ಸ್ ಏನು ಮಾಡ್ತವೆ ಇವು ಅಂದರೆ ಕ್ಯಾನ್ಸರ್ ರಕ್ತಕಣ ಉತ್ಪಾದನೆಯನ್ನು ತಡೆಯುತ್ತವೆ. ಈ ಪಾಲಿಫಿನಲ್ಸು ಈ ಸಿರಿಧಾನ್ಯಗಳಲ್ಲಿರ್ತವೆ. ಅದೇ ರೀತಿ ಜೀವಕೋಶಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು. ಅದೇ ರೀತಿ ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಮೈಕ್ರೋ ಆರ್ಗಾನಿಸಮ್ಸ್ ವಿರುದ್ಧ ಹೋರಾಡ್ತವೆ. ಅದೇ ರೀತಿ ಪೈಟೋಸ್ಟಿರಾಲ್ಸ್ ಅಂತಿದ್ದಾವೆ, ಇವು ಕೂಡ ಏನ್ಮಾಡ್ತವೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿಯನ್ನು ತಡೆಯುತ್ತೆ. ಇವಾಗ ಎಲ್ಲಿ ನೋಡಿದ್ರು ಅದೇ ಕಾಯಿಲೆಗಳು, ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಅದಕ್ಕೋಸ್ಕರ ಪೈಟೋಸ್ಟಿರಾಲ್ಸ್ಗಳು ಇವು ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಉತ್ಪತ್ತಿಯನ್ನು ತಡೆಯುತ್ತೆ. ಅದೇ ರೀತಿ ಪೈಟೋಸೊನಾನಿನ್ಗಳು ಅಂತ ಇದ್ದಾವೆ, ಇವೇನು ಮಾಡ್ತವೆ ಅಂದರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತವೆ. ಅದೇ ರೀತಿ ಈಸ್ಟ್ರೋಜನ್ಗಳಿರ್ಬೋದು, ಇವು ಕೂಡ ಸ್ತನ ಕ್ಯಾನ್ಸರ್ ಉಂಟಾಗದಂತೆ ತಡಿಬೋದು. ಮತ್ತು ಚೋದಕ ಸ್ರವಸಿಕೆಯ ವ್ಯತ್ಯಾಸದಿಂದ ತಲೆದೋರ್ತಕ್ಕಂತಹ ದೈಹಿಕ ಆಗಿರ್ಬೋದು ಮಾನಸಿಕ ತೊಂದರೆಗಳ ವಿರುದ್ಧ ರಕ್ಷಣೆಯನ್ನು ನೀಡುತ್ತೆ. ಮತ್ತು ಫೈಟಿಕ್ ಆಸಿಡ್ ಅಂತ ಇದೆ, ಇದೇನು ಮಾಡುತ್ತಪ್ಪ ಅಂದರೆ ಉತ್ಕರ್ಷಣೆಯ ವಿರುದ್ಧ ರಕ್ಷಣೆಯನ್ನು ನೀಡುವುದರ ಮೂಲಕ ಜೀವಕೋಶಗಳನ್ನು ಸಹ ರಕ್ಷಣೆ ಮಾಡುತ್ತೆ. ಅದೇ ರೀತಿ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇನ್ನೊಂದು ನಾರಿನಂಶ, ಇದು ಉತ್ತಮವಾದ ಒಂದು ಇದು ಕೂಡ ಪೋಷಕಾಂಶ. ಇದು ಜೀರ್ಣರಸಗಳೊಂದಿಗೆ ಆಹಾರದ ಸಂಪರ್ಕವನ್ನು ನಿಧಾನಗೊಳಿಸುತ್ತೆ. ಅದೇ ರೀತಿ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತದೆ ಹಾಗೂ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಸಹ ಕಡಿಮೆ ಮಾಡುತ್ತದೆ, ಸಂತೃಪ್ತ ಭಾವನೆಯನ್ನು ನೀಡುತ್ತದೆ ಹಾಗೂ ಮಲಬದ್ಧತೆ ಆಗಿರ್ಬೋದು ಮೂಲವ್ಯಾಧಿ ವಿರುದ್ಧ ಕೂಡ ರಕ್ಷಣೆಯನ್ನು ಮಾಡುತ್ತದೆ. ಇವು ಪೋಷಕಾಂಶಗಳ ಒಂದು ಮೌಲ್ಯ. ಹಾಗಿದ್ರೆ ಇದರಲ್ಲಿ ಸಂಸ್ಕರಣಾ ವಿಧಾನಗಳು ಯಾವ್ಯಾವ ರೀತಿ ಇರ್ತಾವೆ ಸರ್? ಕಾಳುಗಳನ್ನು ಅಕ್ಕಿಯಾಗಿ ಪರಿವರ್ತನೆ ಮಾಡುವುದು, ಅದೇ ರೀತಿ ಹಿಟ್ಟು ನುಚ್ಚು ತಯಾರಿಸ್ಬೋದು, ಸಾಂಪ್ರದಾಯಿಕ ಆಹಾರಗಳ ತಯಾರಿಕೆಯನ್ನು ಮಾಡ್ಬೋದು, ಅವಲಕ್ಕಿ ತಯಾರಿಕೆ ಮಾಡ್ಬೋದು, ಔಷಧಿಯುಕ್ತ ಆಹಾರ ತಯಾರಿಕೆಯನ್ನು ಮಾಡ್ಬೋದು. ಮೌಲ್ಯವರ್ತ ಸಿರಿಧಾನ್ಯ ಆಹಾರಗಳಂದರೆ ಮಾರಾಟಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ಪನ್ನಗಳಂದರೆ ಯಾವಂದರೆ ಸಾವೆ ಇರ್ಬೋದು, ಜೋಳದ ಅವಲಕ್ಕಿ ಇರ್ಬೋದು, ನವಣೆ ಇರ್ಬೋದು, ಡಯಾಬಿಟಿಕ್ಸ್ ರಾಗಿ ಉರಿ ಇಟ್ಟಿರ್ಬೋದು, ಮಾಲ್ಟ್ ಇರ್ಬೋದು, ಖಾರ, ರೊಟ್ಟಿ, ದೋಸೆ ಮಿಕ್ಸು, ಸಾವೆ ಅಕ್ಕಿ ಇವೆಲ್ಲ, ಇಡ್ಲಿ ಆಗಿರ್ಬೋದು, ತಾಲಿಪಟ್ಟು, ಮತ್ತು ಕಟ್ಲೆಟ್ ಆಗಿರ್ಬೋದು, ಸಿರಿಧಾನ್ಯಗಳ ಕಟ್ಲೆಟ್ ಆಗಿರ್ಬೋದು, ಬರ್ಗರ್ ಇರ್ಬೋದು, ಮಸರೋಡೆ ಇರ್ಬೋದು, ನೂಡಲ್ಸ್ ಇರ್ಬೋದು, ಬೇಕರಿ ತಿನಿಸುಗಳನ್ನು ಸಹ ಮಿಶ್ರಣ ಮಾಡಿ ಮಾಡ್ಬೋದು. ಯಾವ್ಯಾವ ಆಹಾರದ ಯಾವ್ಯಾವ ರೀತಿ ಮೌಲ್ಯವರ್ಧನೆಗಳನ್ನ ಮಾಡ್ಬೋದು ಸರ್? ಸರ್, ಈಗೇನಿಲ್ಲ, ಉದಾಹರಣೆಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಬೇಕಾಗಿದ್ದು ಏನಂದರೆ, ಈಗ ನಾವು ರಾಗಿ ಮುದ್ದೆ ಮಾಡ್ತೀವಿ ನಮ್ಮ ಮನೆಯಲ್ಲಿ, ರಾಗಿ ಹಾಕಿಸ್ಕೊಂಬರೋಕೆ ಹೋಗ್ತೀವಿ ಮಿಲ್ಲಿಗೆ, ಆ ಮಿಲ್ಲಿಗೆ ಹಾಕ್ಸ್ಕೊಂಬರೋಕ್ಕಾರೆ ಏನು ಮಾಡಬೇಕು, ಅರ್ಧ ಕೆ ಜಿ ರಾಗಿ ತೊಗೋಬೇಕು, 1/2 ಕೆ ಜಿ ನವಣೆ, 1/2 ಕೆ ಜಿ ಸಾಮೆ, 1/2 ಕೆ ಜಿ ಬರ್ಗು, ಹಿಂಗೆ ತೊಗೊಂಡು ಹಾಕಿಸ್ಕೊಂಬಂದಾಗ ಅವಾಗ ಎಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊರಕ್ತವೆ, ಅವಾಗ ಮನುಷ್ಯ ಶಕ್ತಿಯುತವಾಗಲು ಸಾಧ್ಯ. ಈ ರೀತಿ ನವಣೆ ಚಕ್ಲಿ ಇರ್ಬೋದು. ಏನಪ್ಪ ಅಂದರೆ ಚಕ್ಲಿ ಬರೀ ಮೈದಾ ಹಿಟ್ಟು ಉಪಯೋಗಿಸೋ ಬದಲು 1/2 ಕೆ ಜಿ ಮೈದಾ ಹಿಟ್ಟು, 1/3 ಕೆ ಜಿ ಸಿರಿಧಾನ್ಯಗಳ ಹಿಟ್ಟನ್ನು ಉಪಯೋಗಿಸಿ ಮಾಡ್ಬೋದು. ನಮ್ಮ ರೈತ ಮಹಿಳೆಯರಿಗೆಲ್ಲ ಗೊತ್ತಿದೆ, ಏನು ಅಂದರೆ ಈಗ 10 ಕೆ ಜಿ ಜೋಳ ತಗೊಂಡ್ರೆ ರೊಟ್ಟಿ ಮಾಡಲಿಕ್ಕೆ, 5 ಕೆ ಜಿ ಜೋಳ ತಗೊಂಡು 5 ಕೆ ಜಿ ಇನ್ನಿತರ ಸಿರಿಧಾನ್ಯಗಳನ್ನು ಮಿಶ್ರಣ ಮಾಡುವುದು, ಯಾವುದೇ ರೀತಿಗೂ ದೇಹಕ್ಕೆ ತೊಂದರೆ ಆಗೋದಿಲ್ಲ, ಅಡ್ಡ ಪರಿಣಾಮ ಬೀರೋದಿಲ್ಲ. ಈಗಾದಾಗ ಮಾತ್ರ ಒಬ್ಬ ವ್ಯಕ್ತಿಗೆ ಏನು ಪೋಷಕಾಂಶಗಳು ಬೇಕೋ ಅದು ಇಂಪಾರ್ಟೆಂಟು. ಯಾಕಂದರೆ ರೈತ ಬಂದವರು ಇನ್ನೊಂದು ವಿಚಾರ ಏನಂದರೆ, ನಮ್ಮ ಒಂದು ಆರೋಗ್ಯ ಸ್ಥಿತಿ ಭಾಳ ಅದೋ ಗೆಡ್ತಾ ಇದೆ. ಯಾಕಂದರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು, ನಾವು ಹಾಕ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು, ನಾವು ಹಾಕ್ತಕ್ಕಂಥ ಔಷಧಿ ಸಿಂಪರಣೆ ಏನಾಗಿದೆ ಅಂದರೆ, ನಾವು ಎಕಾನಮಿ ಆರ್ಥಿಕತೆ ಬಗ್ಗೆ ಮನಸ್ಸು ಇಡ್ತೀವಿ ಹೊರತು ನಮ್ಮ ಆರೋಗ್ಯದ ಬಗ್ಗೆ ಮನಸ್ಸು ಇರ್ತಾ ಇಲ್ಲ. ಪ್ರತಿ ಸೆಕೆಂಡ್ಗೂ ಪ್ರತಿ ನಿಮಿಷಕ್ಕೂ ಸಾಯ್ತಿದ್ದಾರೆ ಜನಗಳು. ಅದಕ್ಕೋಸ್ಕರ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ತಾನೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ, ಆರೋಗ್ಯ ಚೆನ್ನಾಗಿದ್ರೆ ತಾನೆ ನಾವು ಹೊಲದಲ್ಲಿ ಉಳುಮೆ ಮಾಡಲಿಕ್ಕೆ ಸಾಧ್ಯ, ಆರೋಗ್ಯ ಚೆನ್ನಾಗಿದ್ರೆ ತಾನೆ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆರೋಗ್ಯದ ಬಗ್ಗೆ ನಮ್ಮ ಜನರು ಭಾಳ ಉತ್ತಮವಾದ ಒಂದು ಗಮನವನ್ನು ವಹಿಸಬೇಕು. ಪೋಷಕಾಂಶಗಳು ಅಂದರೆ ಏನು, ಪೋಷಕಾಂಶಗಳು ಯಾವ್ಯಾವ ಇದ್ದಾವೆ, ಯಾವ ಆಹಾರದಲ್ಲಿ ಸಿಗ್ತವೆ, ಅದನ್ನು ತಿಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಜುಕೇಷನ್ ಬೇಕು. ಈಗ ಮುಂಚೆ ಎಲ್ಲ ಎಜುಕೇಷನ್ ಪಠ್ಯಕ್ರಮದಲ್ಲಿ ಇದ್ದಿತ್ತು, ಅದೇ ರೀತಿ ಇಲಾಖೆ ವೈಸ್ ಇರ್ಬೋದು, ನಮ್ಮ ಯೂನಿವರ್ಸಿಟಿ ಇರ್ಬೋದು, ನಾವು ಈ ತರಬೇತಿ ಕಾರ್ಯಕ್ರಮವನ್ನು ಆಯಾ ತಾಲೂಕುಗಳಲ್ಲಿ ಹಮ್ಮಿಕೊಳ್ತೀವಿ. ಆದಷ್ಟು ಮಟ್ಟಿಗೆ ನಾವು ಈ ಪೋಷಕಾಂಶಗಳ ಒಂದು ಹೇಗೆ ನಿರ್ವಹಣೆ ಮಾಡೋದು, ಅದರ ಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸಲು ಅನೇಕ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ, ಮಾಡೇ ಮಾಡ್ತೀವಿ. ಈಗ ಮೌಲ್ಯವರ್ಧಿತ ಸಿರಿಧಾನ್ಯ ಆಧಾರಿತ ಆಹಾರಗಳಂದರೆ ನವಣೆ ಚಕ್ಲಿ ಇರ್ಬೋದು, ನವಣಕ್ಕೆ ಬಿಸಿಬಾತ್ ಮಾಡ್ಬೋದು, ಸಾವೆ ಇಡ್ಲಿ ಮಾಡ್ಬೋದು. ಅದು ಮಾಡೋ ವಿಧಾನ ಎಲ್ಲ ಒಂದೇ. ಮನೆಗೆ ಹೇಗೆ ದೋಸೆ ಮಾಡ್ತೀವೋ ಅಕ್ಕಿ ಹಾಕ್ತೀವಿ ದೋಸೆಗೆ, 1 ಕೆ ಜಿ ಅಕ್ಕಿ ಹಾಕ್ತೀವಿ, ಇಲ್ಲ 1/2 ಕೆ ಜಿ ಅಕ್ಕಿ ಹಾಕಿ 1/2 ಕೆ ಜಿ ಸಾಮೆ ಹಾಕ್ಬೋದು, 1/2 ಕೆ ಜಿ ನವಣೆ ಹಾಕ್ಬೋದು. ಅದೇ ರೀತಿ ಸಾವೆ ಅಕ್ಕಿ ಫ್ರೈಡ್ ರೈಸ್ ಮಾಡ್ಬೋದು, ಸಾವೆ ಪೌಷ್ಟಿಕ ರೊಟ್ಟಿ ಮಾಡ್ಬೋದು, ಸಾವೆ ಅಕ್ಕಿ ನಿಪ್ಪಟ್ಟಾಗಿರ್ಬೋದು, ಪಾಯಸ ಆಗಿರ್ಬೋದು, ಸಾವೆ ಅಕ್ಕಿದ ಲಾಡ್ ಆಗಿರ್ಬೋದು. ಈಗೇನು ನಾವು ಕಡಲೆ ಬೇಳೆಯಿಂದ ಲಾಡ್ ಮಾಡ್ತೀವೋ ಸಾವೆ ಅಕ್ಕಿದ ಮಾಡೋದು, ರಾಗಿ ಮಾಲ್ಟ್ ಇರ್ಬೋದು, ರಾಗಿ ಚಾಕ್ಲೇಟ್ ಇರ್ಬೋದು, ಹಪ್ಪಳ ಇರ್ಬೋದು, ನವಣೆ ಬೇಸನ್ ಉಂಡೆ ಇರ್ಬೋದು, ಈರುಳ್ಳಿ ಮತ್ತು ಊರ್ಲು ದೋಸೆ ಇರ್ಬೋದು, ಈ ರೀತಿ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿ ನೀವು ನಿಮ್ಮ ಮನೆ ತಿನ್ನೋದಲ್ದಲೆ ನೀವು ಕೂಡ ಸ್ವಂತ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು. ಉದಾಹರಣೆಗೆ ಇಲ್ಲಿ ನಮ್ಮ ಹರಿಹರ ತಾಲೂಕಿನ ನಿಟ್ಟೂರಿನ ಒಂದು ಗ್ರಾಮದ ಪ್ರಗತಿಪರ ಮಹಿಳೆ ಸರೋಜಮ್ಮನವರು ಸುಮಾರು ಒಂದು 80 ಸಿರಿಧಾನ್ಯಗಳ ಪದಾರ್ಥಗಳು, ರಾಗಿಯ ಪದಾರ್ಥಗಳು ಮಾಡಿಬಿಟ್ಟು ಇದಕ್ಕೂ ಡೆಲ್ಲಿ ತನಕಲ್ಲೂ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಸುಮಾರು 8 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ತದ್ವ ನಮ್ಮ ಅಂತ ಒಂದು ಬ್ರಾಂಡ್ ಮಾಡ್ಕೊಂಡಿದ್ದಾರೆ, ಲೈಸೆನ್ಸ್ ತೊಗೊಂಡಿದ್ದಾರೆ. ಈ ರೀತಿ ಸಣ್ಣದಾಗಿ ಮಾಡ್ತಾ ಹೋದರೆ ನಮ್ಮ ನಾಡಿನಲ್ಲೇ ಯಾರು ನಿರುದ್ಯೋಗಿಗಳು ಇಲ್ದಂಗೆ ಆಗ್ತಾರೆ. ಯಾಕಂದರೆ ಮಹಿಳೆಯರು ಇವತ್ತು ಮನೆ ಕುತ್ಕೊಂಡಿರ್ತಾರೆ, ಅವರು ಸ್ವಉದ್ಯೋಗವನ್ನು ಮಾಡಬೇಕು. ಯಾಕಂದರೆ ಈ ಒಂದು ತಿನಿಸುಗಳಿಗೆ ಉತ್ತಮವಾದ ಬೇಡಿಕೆ ಇದೆ. ಯಾಕಂದರೆ ಆರೋಗ್ಯದ ಸ್ಥಿತಿ ಆಗಿದೆ, ಮತ್ತು ಕೆಲಸ ರೆಡಿ ಟು ಈಟ್ ಫುಡ್ಸಿಗೆ ಉತ್ತಮವಾದ ಒಂದು ಬೇಡಿಕೆ ಇದೆ. ಈಗೇನು ದೋಸೆ ಮಿಕ್ಸ್ ಬಂದಿದೆ, ನಾವು ದೋಸೆ ಮಿಕ್ಸ್ ತಂದರೆ ಎಂಟಿ ಅರ್ದು ಮನೆ ಬಂದು ನೀರಲ್ಲಿ ಹಾಕಿ ಕಲಸಿ ಹಂಗೆ ದೋಸೆ ಒಯ್ಬೋದು. ನೀವು ರಾತ್ರಿ ಅಕ್ಕಿ ನೆನೆಟ್ಟು ಮತ್ತೆ ರುಬ್ಬಿ ಮತ್ತೆ ಕಟ್ಟಿ ಮತ್ತು ಬೆಳಗ್ಗೆ ದೋಸೆ ಮಾಡೋದಕ್ಕಿಂತ ಆ ಥರ ರೆಡಿ ಟು ಈಟ್ ಫುಡ್ಸಿಗೆ ತುಂಬ ಬೆಲೆ ಇದೆ. ಅದಕ್ಕೋಸ್ಕರ ನಮ್ಮ ರೈತ ಬಾಂಧವರು, ರೈತ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಸ್ವಉದ್ಯೋಗವನ್ನು ಕಂಡುಕೊಂಡು ಈ ಒಂದು ಸಿರಿಧಾನ್ಯಗಳಿರ್ಬೋದು, ರಾಗಿಯಿಂದ ಮಾಡ್ತಕ್ಕಂಥ ಆಹಾರಗಳಾಗಿರ್ಬೋದು, ಹಣ್ಣು ಮತ್ತು ತರಕಾರಿಗಳಿಂದ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು, ಜಾಮ್ ಇರ್ಬೋದು, ಜೆಲ್ಲಿ ಇರ್ಬೋದು, ಸಾಸ್ ಇರ್ಬೋದು, ಈ ಥರದಾಗೆಲ್ಲ ಉತ್ತಮವಾದ ಒಂದು ಬೇಡಿಕೆ ಇದೆ. ಇವಕ್ಕೆಲ್ಲ ಭಾಳ ದುಡ್ಡಿದೆ. ಈ ಟೊಮೆಟೊ ಹಣ್ಣು ಒಂದ್ಸಲ 5 ರೂಪಾಯಿ ಕೆ ಜಿ ಆಗುತ್ತೆ. ಆ ಟೈಮಲ್ಲಿ ಟೊಮೆಟೊ ಸಾಸ್, ಈ ಕಿಸಾನ್ ಟೊಮೆಟೊ ಸಾಸು 150 ರೂಪಾಯಿ ಕೆ ಜಿ ಇದೆ. ಹೊರಗಡೆ 30 ರೂಪಾಯಿಗೂ ಸಿಗುತ್ತೆ, 40 ರೂಪಾಯಿಗೂ ಸಿಗುತ್ತೆ. ಈ ಥರದ ಬ್ರಾಂಡೆಡ್ ಐಟಮ್ಸ್ನ ನಾವು ಮಾಡೋದು ಕಲ್ತ್ಕೊಂಡು ಬ್ರ್ಯಾಂಡ್ ತೊಗೊಂಡು ಅದಕ್ಕೆ ಲೈಸೆನ್ಸ್ ತೊಗೊಂಡು ಮಾಡಿದರೆ ನಮ್ಮ ಆರೋಗ್ಯದ ಗುಣಮಟ್ಟನೂ ಸುಧಾರಿಸುತ್ತೆ, ಹಾಗೆ ನಾವು ಸ್ವಾವಲಂಬಿಗಳಿಗೆ ಜೀವನವನ್ನು ನಡೆಸಲಿಕ್ಕೆ ಭಾಳ ಅತ್ಯುತ್ತಮವಾದ ಒಂದು ವಿಪುಲ ಅವಕಾಶವಿದೆ. ಮುಂದಿನ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಯಾರು ನಮಗೆ ಸಂಪರ್ಕ ಮಾಡ್ತಾರೋ, ಈ ಸಿರಿಧಾನ್ಯಗಳ ಬಗ್ಗೆ ಆಗಿರ್ಬೋದು, ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಖಂಡಿತ ವೈಜ್ಞಾನಿಕ ಸೂಕ್ತವಾದ ಮಾಹಿತಿಯನ್ನು ಕೊಡ್ತೇವೆ. ಅದೇ ರೀತಿ ಪ್ರಾತ್ಯಕ್ಷಿಕವಾಗಿ ಮೂಲಕ ಅವರಿಗೆ ಮಾಡಿ ತೋರಿಸಿ ಮುಂದಿನ ದಿನಗಳಲ್ಲಿ ಅವರ ಉತ್ಪನ್ನಗಳು ಉತ್ತಮ ಮಟ್ಟಕ್ಕೆ ಇರಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಈ ದಿಸೆಯಲ್ಲಿ ಹೇಳ್ತಾ ಇದ್ದೀನಿ. ಸರ್, ಈಗ ಹೇಳಿದ್ರಿ ನೀವು, ಉದಾಹರಣೆ ಸರೋಜಮ್ಮರು ಸಾಕಷ್ಟು ಮೌಲ್ಯವರ್ಧನ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಿ ಲಾಭ ಕಾಣ್ತಾ ಇದ್ದಾರೆ, ಮತ್ತೆ ಸಾಕಷ್ಟು ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ. ಈಗ ಪ್ರತಿಯೊಂದು ಹಳ್ಳಿಯಲ್ಲೂ ಸಾಕಷ್ಟು ಮಹಿಳಾ ಸಂಘಗಳಿದ್ದಾವೆ. ಎಲ್ಲ ಮಹಿಳೆಯರು ಈ ಥರ ಒಂದು ಮೌಲ್ಯವರ್ಧನ ಉತ್ಪನ್ನಗಳು, ಸಿರಿಧಾನ್ಯಗಳನ್ನು ಬಳಸಿಬಿಟ್ಟು ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಹೋಬಳಿಗಳಲ್ಲಿ ಒಂದೊಂದು ಅಂಗಡಿ ಇಟ್ಬಿಟ್ಟು ಮಾಡಿದರೆ ಇದನ್ನು ಸಾಕಷ್ಟು ಲಾಭ ಮಾಡಲಿಕ್ಕೆ, ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರಾ ಸರ್? ಉತ್ತಮವಾದ ಪ್ರಶ್ನೆ. ಏನಾಗಿದೆ ಅಂದರೆ, ನಮ್ಮ ಸಾಕಷ್ಟು ಜನರು ಹಳ್ಳಿಗಳಲ್ಲಿ 8-10 ಸಂಘಗಳಿದ್ದಾವೆ. 8-10 ಸಂಘಗಳು ಏನಕ್ಕೆ ಸೀಮಿತ ಆಗಿದ್ದಾವೆ ಅಂತೇಳಿದರೆ, ವಾರ ಚೀಟಿ ಕಟ್ಟಲಿಕ್ಕೆ, ಅದನ್ನು ಯಾರಿಗೂ ಇಸ್ಕೊಡ್ಲಿಕ್ಕೆ, ದಯವಿಟ್ಟು ಅಜ್ಞಾತ ಭಾವಿಸ್ಬಾರ್ದು ನಮ್ಮ ರೈತ ಬಾಂಧವರು. ವಾರ ಚೀಟಿ ಕಟ್ಟಲಿಕ್ಕೆ ಯಾರಿಗಾದರೂ ದುಡ್ಡು ಇಸ್ಕೊಡೋದು ಮತ್ತೆ ಕಲೆಕ್ಟ್ ಮಾಡೋದು ಕೊಡೋದು, ಆ ರೀತಿಯಲ್ಲಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಮಹಿಳಾ ಸಂಘದವರು ಅವರು ಸ್ವಾವಲಂಬಿಗಳಾಗಬೇಕು, ಸ್ವಉದ್ಯೋಗವನ್ನು ಕಂಡುಕೊಂಡು ಅವರ ಜೀವನವನ್ನು ಉತ್ತಮವಾದ ದಾರಿಯಲ್ಲಿ ಸಾಗಿಸ್ಬೇಕು, ಮತ್ತು ಸ್ವಾವಲಂಬಿಗಳಾಗಿ ಇನ್ನೊಬ್ಬರಿಗೆ ಕೆಲಸವನ್ನು ನೀಡಬೇಕು. ಆ ದಿಸೆಯಲ್ಲಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ 1000 ಕೋಟಿಗಳನ್ನು ನಮ್ಮ ಕರ್ನಾಟಕದಲ್ಲಿ ಹಾಕಿದೆ. ಅದನ್ನು ಕೂಡ ಅವರು ಕೂಡ ಉತ್ತಮವಾದ ಒಂದು ಬ್ರ್ಯಾಂಡ್ಗಳ ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸಿ, ಯಾರು ಈಗ ಯಾರು ಬ್ರ್ಯಾಂಡ್ಗಳು, ಯಾರು ಮೌಲ್ಯಯುತ ಉತ್ಪನ್ನಗಳನ್ನು ಮಾಡ್ತಾ ಇಲ್ವೋ ಅಂಥವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ಯೋಜನೆಯವರಿಗೆ ಕೈ ಜೋಡಿಸಿ ಆ ಧರ್ಮಸ್ಥಳದ ಲೇಬಲ್ ಹಾಕ್ಕೊಂಬಿಟ್ಟು ಖಂಡಿತ ಇದನ್ನು ನಮ್ಮ ರೈತ ಬಾಂಧವರು ಎಲ್ಲ ಹಳ್ಳಿಗಳಲ್ಲೂ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ನಾನು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಯಾರು ಕರೀತಾರೋ ಅವ್ರಿಗೆಲ್ಲರಿಗೂ ನಾನು ಮಾಹಿತಿ ನೀಡಲಿಕ್ಕೆ, ಎಲ್ರಿಗೂ ತರಬೇತಿ ಕೊಡಲಿಕ್ಕೆ ಸಿದ್ಧಿದ್ದೀನಿ. ದಯವಿಟ್ಟು ರೈತ ಮಹಿಳೆಯರು ಇದನ್ನು ಮಾಡಬೇಕು, ಸ್ವಾವಲಂಬಿಗಳಾಗಬೇಕು. ಸ್ವಾವಲಂಬಿಗಳಾದರೆ ನಿಮಗೆ ನಿಮ್ಮ ಯಜಮಾನರುಗಳು ನಿಮ್ಮನ್ನೇ ದುಡ್ಡು ಕೇಳಬೇಕು, ಖರ್ಚಿಗೆ ದುಡ್ಡು ಕೊಡುವಂತ ಹಾಗೆ ಮಾಡ್ಕೋಬೇಕು ನಮ್ಮ ಮಹಿಳೆಯರು. ಹಾಗಾಗಿ ಸ್ವಾವಲಂಬಿಗಳು ಹಾಕಿ, ಏನೂ ತೊಂದರೆ ಇಲ್ಲ. ಇವತ್ತು ಒಂದು ಉದಾಹರಣೆಗೆ ನೋಡ್ತೀರ ನೀವು, ಯಾವುದಾದ್ರೂ ಒಂದು ಸಿನಿಮಾ ಥಿಯೇಟರ್ಗೆ ಹೋದಾಗ ಇಂಟರ್ವಲ್ ಬಿಟ್ಟಾಗ ಎಷ್ಟು ಜನ, 500 ಜನ ಕೆಪಾಸಿಟಿ ಅಂದರೆ 250 ಜನ ಸ್ನ್ಯಾಕ್ಸ್ ತಿಂತಾರೆ. 250 ಜನ ಸ್ನ್ಯಾಕ್ಸ್ ತಿಂತಾರೆ ಅಂದರೆ ಪಾಪ್ಕಾರ್ನ್ ಮಾರ್ತಿರ್ತಾನೆ ಒಬ್ಬ ಅಲ್ಲಿ. ಪಾಪ್ಕಾರ್ನ್ ಮಾರೋನು, ಉದಾಹರಣೆ ಹೇಳ್ತಿದ್ದೀನಿ, ಪಾಪ್ಕಾರ್ನ್ ಮಾರೋನು 250 ಜನ ಅಂದರೆ, ಒನ್ ಶೋಗೆ 250 ಜನ ಅಂದರೆ 20 ರೂಪಾಯಿ ಅಂದರೆ ಎಷ್ಟಾಯಿತು, 25 5,000 ರೂಪಾಯಿ ಆಯಿತು ಒಂದು ಶೋಗೆ. ನೀನು 4 ಶೋಗೆ 20,000 ರೂಪಾಯಿ ಆಯಿತು. ನೀನು ಬಂಡವಾಳ ಎಷ್ಟು ಹಾಕಿರ್ತೀಯ 20,000ಕ್ಕೆ? ಒಂದು 5-6,000 ಹಾಕಿರ್ತೀಯ. ಅವ್ನು ಪ್ರತಿನಿತ್ಯ ದುಡಿಯುವ ಹಣಕ್ಕೆ ಹಣ ಎಷ್ಟು? 15,000. ದಿನಕ್ಕೆ 15,000 ಅಂದರೆ ಒಂದು ತಿಂಗಳಿಗೆ 4.5 ಲಕ್ಷ. ನಮ್ಮ ಕಣ್ಣಿಗೆ ಬೀಳೋದೇನು, ಅವನು ಪಾಪ್ಕಾರ್ನ್ ಮಾರೋನು. ಜಗತ್ತು ಈ ರೀತಿದೆ ಮಹಿಳೆಯರೇ ಮತ್ತು ನಿರುದ್ಯೋಗಿ ಯುವಕರೇ, ನಾವು ಸ್ವಾವಲಂಬಿಗಳಬೇಕು. ನಾವು ಚಿಕ್ಕದ ನಮ್ಮನೇಲೇ ಪಟಾಟ ಚಿಪ್ಸ್ನ ಮೇಕ್ ಮಾಡೋಣ, ಅದನ್ನು ಮಾರಾಟ ಮಾಡೋಣ. ಉತ್ತಮ ಗುಣಮಟ್ಟದ ಆಯಿಲ್ ಯೂಸ್ ಮಾಡಿ, ಉತ್ತಮ ಗುಣಮಟ್ಟದ ಆಲೂಗಡ್ಡೆ ಯೂಸ್ ಮಾಡಿ, ಉತ್ತಮ ಗುಣಮಟ್ಟದ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿ, ಉತ್ತಮ ಗುಣಮಟ್ಟದ ಪ್ಯಾಕೇಜಿಂಗ್ ಪದಾರ್ಥಗಳನ್ನು ಮಾಡಿ ಮಾರಾಟ ಮಾಡಿದರೆ ಖಂಡಿತ ಲಾಭ ಇದೆ. ಇವತ್ತೆಲ್ಲ ನೋಡಿದ್ರು ಮಧ್ಯಾಹ್ನ ಹೊತ್ತು ಚಿಕ್ಕ ಮಕ್ಕಳು ಚಿಪ್ಸು ಇವಕ್ಕೆಲ್ಲ ಮುಗಿಬೀಳ್ತವೆ. ನಮ್ಮ ಜನರು ಮಾಡ್ತಾ ಇಲ್ಲ, ಇದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜನರು ಮಾಡ್ತಾರಂತ ಆಶಾಭಾವನವನ್ನು ಹೊಂದ್ಕೊಂಡಿದ್ದೀನಿ. ನಾನು ಕೂಡ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ತರಬೇತಿಗಳನ್ನು ಒಬ್ಬ ಆಹಾರ ವಿಜ್ಞಾನಿಯಾಗಿ ತರಬೇತಿ ಕೊಡಲಿಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಹೇಳ್ತಾ ನಮ್ಮ ರೈತ ಬಾಂಧವರಿಗೆ ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ. ಮತ್ತೊಮ್ಮೆ ನಮ್ಮ ಸಿರಿಧಾನ್ಯಗಳ ಪದಾರ್ಥಗಳ ಮೌಲ್ಯವರ್ಧನೆ ಮಾಡಿ, ಸಿರಿಧಾನ್ಯ ಪದಾರ್ಥಗಳನ್ನು ತಿನ್ನಿ, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಅದೇ ರೀತಿ ಎಲ್ಲ ಧಾನ್ಯಗಳು, ಹಣ್ಣು ಮತ್ತು ತರಕಾರಿಗಳನ್ನು ತಿಂದು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಉತ್ತಮವಾದ ಒಂದು ಪ್ರಜಾಪ್ರಭುತ್ವವನ್ನು ಕಟ್ಟೋಣ. ಅದೇ ರೀತಿ ಸಿರಿಧಾನ್ಯಗಳಿಗೆ ಮರಳೋಣ, ರೋಗಮುಕ್ತ ಸಮಾಜ ನಿರ್ಮಿಸೋಣ ಅಂತ ಹೇಳ್ತಾ, ಸಿರಿಧಾನ್ಯಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಅಥವಾ ರೈತ ಮಹಿಳೆಯರಿಗೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು? ನನ್ನ ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಹೆಸರು ಡಾಕ್ಟರ್ ಮಾರುತೇಶ್ AM. ನನ್ನ ಫೋನ್ ನಂಬರ್ ಈ ರೀತಿ ಇದೆ, 9686660023. ಮತ್ತೊಮ್ಮೆ ಹೇಳ್ತೀನಿ ರೈತ ಬಾಂಧವರೇ, 9688666023. ಬಹಳ ಸಂತೋಷ ಸರ್. ಇದುವರೆಗೂ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ, ಎಲ್ಲ ಅನುಕೂಲಗಳು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರು. ಇದುವರೆಗೂ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗಿರಿ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಸ್ತರಣಾ ಶಿಕ್ಷಣ ಘಟಕದ ಮುಂದಾಳು AM ಮಾರುತೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದೈನಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಸಜ್ಜೆ ಕನಿಷ್ಠ 1,711 ರೂಪಾಯಿಗಳಿಂದ 2,165 ರೂಪಾಯಿಗಳು, ಹತ್ತಿ 4,000 10,010 ರೂಪಾಯಿ, ಜೋಳ 1,651 2,211 ರೂಪಾಯಿಗಳು, ಮೆಕ್ಕೆಜೋಳ 1,711 ರೂಪಾಯಿಗಳಿಂದ 2,208 ರೂಪಾಯಿ, ರಾಗಿ 1,723 ಗರಿಷ್ಠ 2,011 ರೂಪಾಯಿ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆಯಲ್ಲಿ ಅಪಿ 51,839 52,269 ರೂಪಾಯಿಗಳು, ಅಡಿಕೆಯಲ್ಲಿ ಬೆಟ್ಟೆ ಕನಿಷ್ಠ 39,919 ರೂಪಾಯಿಗಳಿಂದ 40,389 ರೂಪಾಯಿ, ಅಡಿಕೆಯಲ್ಲಿ ಕೆಂಪುಗೋಟು 30,509 ರೂಪಾಯಿಗಳಿಂದ 30,910 ರೂಪಾಯಿಗಳು, ಅಡಿಕೆಯಲ್ಲಿ ರಾಶಿ 51,329 ರೂಪಾಯಿಗಳಿಂದ ಗರಿಷ್ಠ 51,779 ರೂಪಾಯಿ, ಹತ್ತಿ DCH 2,500 ರೂಪಾಯಿಗಳಿಂದ 10,999 ರೂಪಾಯಿಗಳು. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆಯಲ್ಲಿ ಪ್ರಭೇದ ರಾಶಿ 47,099 ರೂಪಾಯಿಗಳಿಂದ 53,109 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕನಿಷ್ಠ 4,000 ಗರಿಷ್ಠ 6,000 ರೂಪಾಯಿಗಳು, ಬೂದುಕುಂಬಳಕಾಯಿ 1,000-1,500 ರೂಪಾಯಿಗಳು, ಏಲಕ್ಕಿ ಬಾಳೆ 4,500 ಗರಿಷ್ಠ 5,000 ರೂಪಾಯಿ, ಪಚ್ಚಬಾಳೆ 1,900 ರೂಪಾಯಿಗಳಿಂದ 2,400 ರೂಪಾಯಿ, ಹುರುಳಿಕಾಯಿ 6,000-7,000 ರೂಪಾಯಿ, ಬೀಟ್ರೋಟ್ 2,000-2,500 ರೂಪಾಯಿಗಳು, ಹಾಗಲಕಾಯಿ 3,000-3,500 ರೂಪಾಯಿಗಳಾದರೆ, ಸೋರೆಕಾಯಿ 1,000-2,000 ರೂಪಾಯಿ, ಬದನೆಕಾಯಿ ಕನಿಷ್ಠ 1,000 ಗರಿಷ್ಠ 1,500 ರೂಪಾಯಿ, ಗೋರಿಕಾಯಿ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು, ಎಲೆಕೋಸು 800-1,000 ರೂಪಾಯಿ, ದಪ್ಪ ಮೆಣಸಿನಕಾಯಿ 5,000 ರಿಂದ 5,500 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನು ಕೇಳ್ತಾ ಇದ್ದೀರಾ? ಕ್ಯಾರೆಟ್ 3,600 ರಿಂದ 4,500 ರೂಪಾಯಿ, ಹೂಕೋಸು 1,200 ರಿಂದ 2,000 ರೂಪಾಯಿಗಳು, ಸಪೋಟ ಕನಿಷ್ಠ 2,000 ರಿಂದ ಗರಿಷ್ಠ 2,600 ರೂಪಾಯಿ, ಹತ್ತಿ ಕನಿಷ್ಠ ಮತ್ತು ಗರಿಷ್ಠ 8,235 ರೂಪಾಯಿಗಳು, ಸೌತೆಕಾಯಿ ಕನಿಷ್ಠ 3,000 ರಿಂದ ಗರಿಷ್ಠ 3,500 ರೂಪಾಯಿಗಳು, ನುಗ್ಗೆಕಾಯಿ 4,000 ರಿಂದ ಗರಿಷ್ಠ 5,000 ರೂಪಾಯಿಗಳು, ಬೆಳ್ಳುಳ್ಳಿ 1,600 ರಿಂದ 2,600 ರೂಪಾಯಿ, ಅವರೆಕಾಯಿ 3,000 ರಿಂದ 3,500 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 1,500 ರಿಂದ 2,000 ರೂಪಾಯಿಗಳು, ನೆಲಗಡಲೆ 2,670 ರಿಂದ 5,669 ರೂಪಾಯಿ, ನವಿಲುಕೋಸು 1,800 ರಿಂದ 2,200 ರೂಪಾಯಿ, ಬೆಂಡೆಕಾಯಿ 2,500 ರಿಂದ 3,000 ರೂಪಾಯಿಗಳು, ನಿಂಬೆಹಣ್ಣು 1,700 ರಿಂದ 2,800 ರೂಪಾಯಿಗಳು, ಮೆಕ್ಕೆಜೋಳ 1,001 ರಿಂದ ಗರಿಷ್ಠ 2,370 ರೂಪಾಯಿಗಳು, ಮೂಸುಂಬಿ 3,000 ರಿಂದ 3,500 ರೂಪಾಯಿ, ಈರುಳ್ಳಿ 500 ರಿಂದ 1,700 ರೂಪಾಯಿಗಳು, ಕಿತ್ತಳೆ 3,000 ರಿಂದ 3,500 ರೂಪಾಯಿಗಳು, ಪಪ್ಪಾಯಿ 1,000 ರಿಂದ 1,800 ರೂಪಾಯಿಗಳು, ಅನಾನಸ್ 2,000 ರಿಂದ 2,500 ರೂಪಾಯಿ, ದಾಳಿಂಬೆ 2,000 ರಿಂದ 3,000 ರೂಪಾಯಿಗಳು. ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8,7,8,7,0,0,0,0,1,4,2,4,2,4,2,4,2 ಇರು, ಒಂದ್ ನಿಮಿಷ ಈಗಲೇ ಫೋನ್ ಮಾಡ್ಬಿಡ್ತೀನಿ. 8,7,0,0,0,1,4,2,4,2 ಅಷ್ಟೇ ಸುಲಭ. ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ವರದಿಯನ್ನ ಕೇಳ್ತಾ ಇದ್ದೀರಾ. ಇದರಲ್ಲಿ ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರ ಕೇಳಿ ಬರ್ತಾ ಇದೆ. ಇದರ ಮುಂದುವರಿದ ಉತ್ಪನ್ನಗಳ ದರ: ಆಲೂಗಡ್ಡೆ ಕನಿಷ್ಠ 2,000 ರಿಂದ 2,200 ರೂಪಾಯಿಗಳು, ಮೂಲಂಗಿ 2,500 ರಿಂದ 3,000 ರೂಪಾಯಿಗಳು, ರಾಗಿ 1,680 ರೂಪಾಯಿಗಳಿಂದ 1,921 ರೂಪಾಯಿಗಳು, ಹೀರೆಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು, ಸೀಮೆ ಬದನೆಕಾಯಿ 1,800 ರಿಂದ 2,200 ರೂಪಾಯಿಗಳು, ಸೂರ್ಯಕಾಂತಿ ಕನಿಷ್ಠ ಮತ್ತು ಗರಿಷ್ಠ 4,190 ರೂಪಾಯಿಗಳು, ಸುವರ್ಣಗೆಡ್ಡೆ ಕನಿಷ್ಠ 2,500 ರಿಂದ 3,000 ರೂಪಾಯಿಗಳು, ಸಿಹಿಗೆಣಸು 1,600 ರಿಂದ ಗರಿಷ್ಠ 2,000 ರೂಪಾಯಿಗಳು, ತೊಂಡೆಕಾಯಿ ಮತ್ತು ಟೊಮ್ಯಾಟೊ 1,800 ರಿಂದ 2,200 ರೂಪಾಯಿಗಳು. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ 1,916 ರೂಪಾಯಿಗಳಿಂದ 2,600 ರೂಪಾಯಿಗಳು, ಜೋಳ 1,486 ರಿಂದ 2,325 ರೂಪಾಯಿಗಳು, ಮೆಕ್ಕೆಜೋಳ 1,851 ರೂಪಾಯಿಗಳಿಂದ ಗರಿಷ್ಠ 2,422 ರೂಪಾಯಿಗಳು, ನವಣೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,760 ರೂಪಾಯಿಗಳು, ಕುಸುಬೆ ಕನಿಷ್ಠ ಮತ್ತು ಗರಿಷ್ಠ 3,155 ರೂಪಾಯಿಗಳು, ಸೂರ್ಯಕಾಂತಿಯಲ್ಲಿ ಪ್ರಭೇದ ಸೂರ್ಯಪಾನ 3,169 ರೂಪಾಯಿಗಳಿಂದ 6,679 ರೂಪಾಯಿಗಳು. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯನ್ನ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆ. ಮಣ್ಣಾದ ಗುಬ್ಬ್ಯಾರೋ ಮಳಿರಾಜ, ಅವರು ಮಣ್ಣಾಗಿ ಹೋದಾರೋ ಮಳಿರಾಜ, ಮಣ್ಣಾದ ಗುಬ್ಬ್ಯಾರೋ ಮಳಿರಾಜ, ಅವರು ಮಣ್ಣಾಗಿ ಹೋದಾರೋ ಮಳಿರಾಜ, ಮಣ್ಣಾದ ಗುಬ್ಬ್ಯಾರೋ ಮಣ್ಣಾಗಿ ಹೋದಾರೋ, ಅನ್ಯಾದ ದಿನ ಬಂದೋ ಮಳಿರಾಜ, ಮಣ್ಣಾದ ಗುಬ್ಬ್ಯಾರೋ ಮಣ್ಣಾಗಿ ಹೋದಾರೋ, ಅನ್ಯಾದ ದಿನ ಬಂದೋ ಮಳಿರಾಜ, ಅನ್ಯಾದ ದಿನ ಬಂದೋ ಮಳಿರಾಜ, ಮಣ್ಣಾದ ಗುಬ್ಬ್ಯಾರೋ ಮಳಿರಾಜ, ಅವರು ಮಣ್ಣಾಗಿ ಹೋದಾರೋ ಮಳಿರಾಜ, ಅವರು ಮಣ್ಣಾಗಿ ಹೋದಾರೋ ಮಳಿರಾಜ.